34ನೇ ಪದ್ಯದಲ್ಲಿ ಅಶ್ವಿನಿ ದೇವತೆಗಳು, ವಿಶ್ವಕ್ಸೇನ, ಗಣಪತಿ, ಕುಬೇರ ಮೊದಲಾದವರ ವಿಚಾರವನ್ನು ತಿಳಿಸ್ತಾರೆ. ವಿವಿಧ ಮಹಿಂದರು, ನಕುಲ, ಸಹದೇವ, ವಿಭು, ತ್ರಿಶಿಕಾಶ್ವಿನಿಗಳಿವರುಳು. ದಿವಿಪನ ಆವೇಶ ವಿಹುದೆಂದಿಗೂ ಧ್ಯಾವ ಪೃಥ್ವಿ ರುಭು. ಪವನಸುತ ವಿಶ್ವಕ್ಸೇನ, ಉಮಾಕುವರ ವಿಜ್ಞಪ, ಧನಪ ಮೊದಲಾದವರು ಮಿತ್ರಗೆ ಕಿಂಚಿತ್ ಅದಮರೆನಿಸುತ್ತಿಹರು. ವಿವಿಧ ಮಹಿಂದ, ನಕುಲ, ಸಹದೇವ, ವಿಭು ಮತ್ತು ತ್ರಿಶಿಕ, ಇದು ಅಶ್ವಿನಿ ದೇವತೆಗಳ ಅವತಾರ. ಇವರೊಳಗೆ ದಿವಿಪ ನಾವೇಶ ವಿಹುದೆಂದಿಗೂ, ದಿವಿಪ ಅಂದರೆ ಸ್ವರ್ಗಾಧಿಪತಿಯಾಗಿರ್ತಕ್ಕಂಥ ಇಂದ್ರನ ಆವೇಶ, ಧ್ಯಾವ ಪೃಥ್ವಿ ರುಭು ವಾಯುಪುತ್ರನಾದ ಗಣಪತಿ, ವಿಶ್ವಕ್ಸೇನ ವಾಯುಪುತ್ರನಾದ ವಿಶ್ವಕ್ಸೇನ, ಉಮಾಕುಬರನಾದ ಗಣಪತಿ, ಧನೇಶ ಅಂದರೆ ಕುಬೇರ ಮೊದಲಾದವರು ಮಿತ್ರನಿಗೆ ಕಿಂಚಿತ್ ಕಡಿಮೆ ತಾರತಮ್ಯದಲ್ಲಿ ಅಂತ ತಿಳಿಸ್ತಾರೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅವತಾರ ಮಾಡಿರುವ ಸಂದರ್ಭದಲ್ಲಿ ರಾಮದೇವರ ಸೇವಾರ್ಥವಾಗಿ ಅಶ್ವಿನಿ ದೇವತೆಗಳು ವಿವಿಧ ಮತ್ತು ಮಹಿಂದ ಅಂತ ಕಪಿಗಳಾಗಿ ಹುಟ್ಟುತ್ತಾರೆ. ಅಶ್ವಿನಿ ದೇವತೆಗಳು ಕುದುರೆಯ ಎರಡು ಮೂಗುಗಳ ರಂಧ್ರದಿಂದ ಸಮವಾಗಿ ಹುಟ್ಟಿದವರು. ಆದ್ದರಿಂದ ಅವರಿಬ್ಬರು ಯಾವಾಗಲೂ ಒಂದೇ ರೂಪದಿಂದ ಒಂದೇ ಸ್ಥಳದಲ್ಲಿ ಇಬ್ಬರು ಇರ್ತಾರೆ. ಎಲ್ಲಿ ಅವತಾರ ಮಾಡಿದ್ರೂ ಇಬ್ಬರು ಸೇರಿ ಒಟ್ಟಿಗೆಯೇ ಅವತಾರವನ್ನು ಮಾಡ್ತಾರೆ. ಆದ್ದರಿಂದ ನಾಸತ್ಯ ದಸರಾ ಅಂತ ಇಬ್ಬರು ಅಶ್ವಿನಿ ದೇವತೆಗಳು ವಿವಿಧ ಮೈಂದ ಅಂತ ಅವತಾರವನ್ನು ಮಾಡಿದರು. ಕೃಷ್ಣಾವತಾರ ಕಾಲದಲ್ಲಿ ಪಾಂಡುರಾಜನ ಹೆಂಡತಿಯಾಗಿರ್ತಕ್ಕಂಥ ಮಾದ್ರಿದೇವಿಯಲ್ಲಿ ಅಶ್ವಿನಿ ದೇವತೆಗಳು ತಾವೇ ನಕುಲ ಸಹದೇವರಾಗಿ ಹುಟ್ಟಿದರು. ಇವರಿಬ್ಬರು ಅವಳಿ ಜವಳಿಗಳು, ದೇವತೆಗಳ ವೈದ್ಯರು. ಜೀವರ ಶರೀರದಲ್ಲಿ ನಾಸಿಕಾನ ಇಂದ್ರಿಯಕ್ಕೆ ಅಭಿಮಾನಿ, ದುರ್ಗಂಧ ಸುಗಂಧ ವಾಹಕರು. ಸೂರ್ಯಪತ್ನಿಯಾಗಿರ್ತಕ್ಕಂಥ ಸೌಮ್ಯಾದೇವಿ ಕುದುರೆಯ ರೂಪದಿಂದ ಇದ್ದಾಗ ಸೂರ್ಯನಿಂದ ಜನಿಸಿರ್ತಕ್ಕಂಥ ಅವಳಿ ಮಕ್ಕಳು ಮಹಾನ್ ರೂಪವಂತರು. ದೇವತೆಗಳಲ್ಲಿ ಶೂದ್ರ ವರ್ಗಕ್ಕೆ ಅಥವಾ ಶೂದ್ರ ವರ್ಣಕ್ಕೆ ಸೇರಿದವರು. ಕುದುರೆ ಅಶ್ವಸಂಬಂಧಿ, ಆದ್ದರಿಂದ ಅಶ್ವಿನಿ ದೇವತೆಗಳು ಅಂತಿವರಿಗೆ ಹೆಸರು ಬಂತು. ತ್ರೇತಾಯುಗದಲ್ಲಿ ಭಗವಂತನ ಆಜ್ಞೆಯಂತೆ ಶ್ರೀರಾಮಚಂದ್ರನ ಸೇವೆಗೋಸ್ಕರ ವಿವಿಧ ಮಹಿಂದ ಅಂತ ಕಪಿಗಳಾಗಿ ಅವತಾರವನ್ನು ಮಾಡಿದರು. ಅವರೊಳಗೆ ಮಹಿಂದ ವಾನರ ವೈದ್ಯನಾಗಿರ್ತಕ್ಕಂಥ ಸುಷೇಣನ ಕಪಿಯ ಮಗನಾಗಿ ಅವತಾರ. ವಾಲಿ ಪತ್ನಿಯಾಗಿರ್ತಕ್ಕಂಥ ತಾರೆ ಮಹಿಂದನ ತಂಗಿ. ವಿವಿಧ ಈತನ ಸಹೋದರ, ಒಡ ಹುಟ್ಟಿದವ. ರಾಮಾಯಣ ಯುದ್ಧದಲ್ಲಿ ವಜ್ರಮುಷ್ಟಿ, ಯೂಪಾಕ್ಷ ಮೊದಲಾಗಿರ್ತಕ್ಕಂಥ ರಾಕ್ಷಸರನ್ನು ಸಂಹಾರ ಮಾಡಿದ. ಈ ವಿವಿಧ ಸುಷೇಣನ ಕಿರಿಯ ಮಗ, ಅಂಗದನ ಸೋದರ ಮಾವ. ಸುಗ್ರೀವನ ಮಂತ್ರಿಯಾಗಿದ್ದ, 10,000 ಆನೆಯ ಬಲವನ್ನು ಹೊಂದಿದ್ದ, ನರಕಾಸುರನ ಆಪ್ತ ಸ್ನೇಹಿತನಾಗಿದ್ದ, ಕೊನೆಗೆ ಬಲರಾಮನಿಂದ ಸಂಹರಿಸಲ್ಪಟ್ಟ. ದ್ವಾಪರ ಯುಗದಲ್ಲಿ ಪಾಂಡುರಾಜನ ದ್ವಿತೀಯ ಪತ್ನಿ ಮಾದ್ರಿದೇವಿಯಲ್ಲಿ ಅಶ್ವಿನಿ ದೇವತೆಗಳು ಮಂತ್ರಸಿದ್ಧಿಯಿಂದ ನಕುಲ ಸಹದೇವರವರಾಗಿ ಅವತಾರವನ್ನು ಮಾಡ್ತಾರೆ. ನಕುಲ ಮೊದಲು, ಆಮೇಲೆ ನಂತರ ಸಹದೇವನ ಜನನ. ನಕುಲ ಅತ್ಯಂತ ಸೌಂದರ್ಯವಂತ, ರೂಪವಂತ. ಭೀಮಸೇನ ದೇವರು ನಕುಲನಲ್ಲಿ ಸೌಂದರ್ಯ ವಿಶೇಷದ ಅನುಗ್ರಹವನ್ನು ಇಟ್ಟಿದ್ದರು. ಏಕರತಿಕ ಶಿಶುಪಾಲನ ಪುತ್ರಿ ಕರೇಣುಮತಿ ಎನ್ನುವಳೆ ಆ ನಕುಲನ ಪತ್ನಿ. ನಿರಮಿತ್ರ ಅನ್ನುವವನು ನಕುಲನ ಪುತ್ರ. ಪಾಂಡವರು ವಿರಾಟ್ ನಗರದಲ್ಲಿ ಅಜ್ಞಾತವಾಸದಲ್ಲಿದ್ದಾಗ ಜಯತ್ಸೇನ ಅನ್ನೋ ಹೆಸರಿನಿಂದ ಇರ್ತಾನೆ. ಸುಘೋಷ ಅನ್ನೋದು ನಕುಲನ ಶಂಕದ ಹೆಸರು. ವೈಷ್ಣವ ಧನಸ್ಸನ್ನು ಹಿಡಿದು ಯುದ್ಧ ಮಾಡ್ತಾನೆ. 14ನೇ ದಿನದ ಯುದ್ಧದ ರಾತ್ರಿ ಯುದ್ಧದಲ್ಲಿ ಶಕುನಿಯನ್ನು ಸೋಲಿಸ್ತಾನೆ. 15ನೇ ದಿನ ಯುದ್ಧದಲ್ಲಿ ದುರ್ಯೋಧನನನ್ನು ಸೋಲಿಸ್ತಾನೆ. 16ನೇ ದಿನ ಯುದ್ಧದಲ್ಲಿ ಕರ್ಣನಿಂದ ತಾನು ಸೋತು ಹೋಗ್ತಾನೆ. ಕರ್ಣನ ಪುತ್ರರಾಗಿರ್ತಕ್ಕಂಥ ಸತ್ಯಸೇನ, ಚಿತ್ರಸೇನ, ಸುಶರ್ಮ ಇವರನ್ನು 18ನೇ ದಿನದ ಯುದ್ಧದಲ್ಲಿ ಸಂಹಾರ ಮಾಡ್ತಾನೆ. ಈತ ದ್ರೌಪದಿಯಲ್ಲಿ ಶತಾನೀಕನ ಪುತ್ರನನ್ನು ಪಡಿತಾನೆ. ಸಹದೇವ ನಕುಲನಿಗಿಂತ ಕಿರಿಯವನು, ಸಣ್ಣವನು. ದ್ರೌಪದಿಯಲ್ಲಿ ಶ್ರುತಸೇನ ಅನ್ನೋ ಪುತ್ರನನ್ನು ಪಡಿತಾನೆ. ಮದ್ರದೇಶಕ್ಕೆ ಅಧಿಪತಿಯಾದ ಶಲ್ಯರಾಜನ ಪುತ್ರಿ ವಿಜಯ ಅಂತ ಹೊಳೆಸರು ಈತನ ಪತ್ನಿ. ಸುಹೋತ್ರ ಅನ್ನೋ ಪುತ್ರ ವಿಜಯಲ್ಲಿ ಹುಟ್ಟದ. ಅಜ್ಞಾತವಾಸದಲ್ಲಿ ತಂತ್ರಿಪಾಲ ಅನ್ನೋ ಹೆಸರಿನಿಂದ ಅಲ್ಲಿ ಇರ್ತಾನೆ. ತಾಪಸ ಮನ್ವಂತರದಲ್ಲಿ ನಾಸತ್ಯ ಅನ್ನೋ ಅಶ್ವಿನಿ ದೇವತೆ ತ್ರಿಶಿಕ ಅಥವಾ ವಿಶಿಕ ಅನ್ನೋ ನಾಮಾಂತರ ಹೆಸರಿನಿಂದ ಇಂದ್ರ ಪದವಿಯನ್ನು ಆಳ್ತಾನೆ. ರೈವತ ಅನ್ನೋ 5ನೇ ಮನು ತಾಪಸನ ತಮ್ಮ. ಈ ಮನ್ವಂತರದಲ್ಲಿ ದಸರಾ ವಿಭು ಅನ್ನೋ ಹೆಸರಿನಿಂದ ಇಂದ್ರ ಪದವಿಯನ್ನು ಆಳ್ತಾನೆ. ಹೀಗೆ ಅಶ್ವಿನಿ ದೇವತೆಗಳು ತ್ರೇತಾಯುಗದಲ್ಲಿ ದ್ವಿವಿಧ ಮೈಂದ ಅಂತ ಕಪಿರೂಪದಿಂದ, ದ್ವಾಪರ ಯುಗದಲ್ಲಿ ನಕುಲ ಸಹದೇವರು ಅಂತಲೂ, ಆಮೇಲೆ ತಾಪಸ ಮತ್ತು ರೈವತ ವನ್ವಂತರಗಳಲ್ಲಿ ತ್ರಿಶಿಖಾ ವಿಭು ಅಂಥೇಳಿ ಇಂದ್ರಾವತಾರಿಯಾಗಿ ಅವತಾರವನ್ನು ಮಾಡಿ ಇಂದ್ರ ಪದವಿಯನ್ನು ಆಳಿದ್ರು. ವಿವಿಧನಲ್ಲಿ ಇಂದ್ರನ ಆವೇಶ ಅನ್ನೋದಿತ್ತು, ದಿವಿಪನ ಆವೇಶ ವಿಹುದೆಂದಿಗೂ. ಇದರಿಂದ ಚಿಕ್ಕವನಾಗಿರ್ತಕ್ಕಂಥ ಮೈಂದನಿಗಿಂತ ಬಲಾಢ್ಯನಾಗಿದ್ದ, ಅದೇ ರೀತಿಯಾಗಿ ನಕುಲ ಸಹದೇವನಿಗಿಂತಲೂ ತ್ರಿಶಿಖನು ವಿಭುವಿಗಿಂತಲೂ ಬಲಾಢ್ಯ. ಯಾಕೆ ಅಂದರೆ ದಿವಿಪನ ಆವೇಶ ಇಹುದೆಂದಿಗೂ, ಇಂದ್ರನ ಆವೇಶ ಇದ್ದ ಕಾರಣ. ವಾಯುಪುತ್ರ ವಿಶ್ವಕ್ಸೇನ ಅಥವಾ ಪವನಸುತ ವಿಶ್ವಕ್ಸೇನ, ಪಾರ್ವತಿಪುತ್ರ ಗಣಪತಿ ಅಥವಾ ಉಮಾಕುವರ ವಿಘ್ನಪ ಅಂದರೂ ಅದೇ, ಕುಬೇರ ಅಥವಾ ಧನಪ, ಈ ಮೂರು ಜನ ಸಮಾನ ಕಕ್ಷೆಯಲ್ಲಿ ಪರಿಗಣನೆಗೆ ಬರ್ತಾರೆ. ಆದರೆ ಮಿತ್ರನಾಮಕ ಸೂರ್ಯನಿಗಿಂತ ಕಿಂಚಿತ್ ಅದಮರು ಅಂತ ತಿಳಿಸ್ತಾರೆ. ದಿವಿ ಅಂದರೆ ಸ್ವರ್ಗ, ಪ ಅಂದರೆ ಪಾಲನೆ ಮಾಡ್ತಕ್ಕಂಥ ಚಕ್ರವರ್ತಿ ಇಂದ್ರ. ಇಂದ್ರನ ಆವೇಶ ಎಂದಿಗೂ ಅವರು ಅವನಲ್ಲಿ ಇರುತ್ತೆ ಅಂತ, ಆದ್ದರಿಂದನೇ ಅವನಿಗೆ ಇಂದ್ರ ಪದವಿ ಅನ್ನೋದು ಪ್ರಾಪ್ತಿಯಾಗತ್ತೆ. ತಾಪಸಮನ್ವಂತರದಲ್ಲಿ ನಾ ಸತ್ಯ ತ್ರಿಶಿಕ ಅಥವಾ ವಿಶಿಕ ಹೆಸರಿನಿಂದ ಇಂದ್ರ ಪದವಿಯನ್ನು ಆಳ್ತಾನೆ. ರೈವತ ಮನ್ವಂತರದಲ್ಲಿ ದಸ್ರು ವಿಭು ಅನ್ನೋ ಹೆಸರಿನಿಂದ ಇಂದ್ರ ಪದವಿಯನ್ನು ಆಳ್ತಾನೆ. ಧ್ಯಾವ ಪೃಥ್ವಿ ಅಂದರೆ ಭೂತತ್ವಾಭಿಮಾನಿ, ಸ್ವರ್ಗಾಭಿಮಾನಿ ದೇವತಾ ರುಭು ದೇವತಾಗಣದವರು, ಇವರೆಲ್ಲ ಮಿತ್ರನಾಮಕ ಸೂರ್ಯನಿಗಿಂತ ಕಿಂಚಿತ್ ಅದಮರು ಅಂತ ತಿಳಿಸ್ತಾರೆ.